ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಸೂಟಿಂಗ್ಸ್, ಶರ್ಟಿಂಗ್, ಲೆನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮಾಡಿದೆ ಒಮ್ಮೆ ಬನ್ನಿ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಕಪ್ಪು ಮಣಿ ಹಳದಿಯ ದಾರ, ಮನಸ್ಸಿನ ಹತ್ತಿರ ಇದರ ಜಾಗ. ಪ್ರೀತಿಯ ಹುಂಕಾರ, ಸಂಬಂಧಗಳ ಜೀಂಕಾರ, ಸುವರ್ಣ ಸ್ಪರ್ಶದ ಭಾವಾಲಂಕಾರ. ಪಿಎನ್ಜಿ ಪ್ರಸ್ತುತಪಡಿಸುತ್ತಿದೆ ಮಂಗಳಸೂತ್ರದ ವಿನ್ಯಾಸಗಳ ಮೇಲೆ ಶೇಕಡ 30% ರಿಯಾಯಿತಿ. ಇದೇ June 25 July 25 ಮಾತ್ರ. ಮೆಸೇಜ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲರ್ಸ್. ನಿಯಮಗಳು ಅನ್ವಯ. ವಿದ್ಯಾರ್ಥಿನಿಯರೇ, ಪಿಯುಸಿ ಪಾಸ್ ಆಗಿದ್ದೀರಾ, ಮುಂದೇನು ಎಂಬ ಚಿಂತೆನ? ಇದು ನಿಮಗಿಲ್ಲಿದೆ ಸುವರ್ಣಾವಕಾಶ. ಮಹಿಳಾ ವಿಶ್ವವಿದ್ಯಾನಿಲಯ ಎನ್ಇಪಿ ಅಡಿ ಬಿಎ, ಬಿಕಾಂ, ಬಿಎಸ್ಸಿ ಮತ್ತು ಬಿಸಿಎ ಪದವಿ ಕೋರ್ಸ್ಗಳಿಗೆ ಪ್ರವೇಶ ಆರಂಭಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ವಿಶ್ವವಿದ್ಯಾನಿಲಯಕ್ಕೆ ಇಲ್ಲವೇ www.ksw.ac.in ಗೆ ಭೇಟಿ ನೀಡಿ. ಕೇಳುಗರೆ, ಇವತ್ತಿನ ಕಿಸಾನ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಇಂಡಿ ತಾಲೂಕು ಹಲಸಂಗಿ ಗ್ರಾಮದ ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿ ವಿಜೇತರಾದ ಅಶೋಕ ಬಿಂದೂರಾವ್ ಕುಲಕರ್ಣಿ ನಾಡಗೌಡ ಅವರ ಆಧುನಿಕ ತಂತ್ರಜ್ಞಾನ ಹಾಗೂ ಸಾವಯವ ಕೃಷಿ ಕುರಿತ ಅನುಭವವನ್ನು ಕೇಳಲಿದ್ದೀರಿ. ಸಂದರ್ಶಕರು ಡಾ ಸೋಮಶೇಖರ್ ಎಸ್ ಸರುಳಿ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ಇಂಡಿ ತಾಲೂಕ್ ಹಲಸಂಗಿ ಗ್ರಾಮದ ಪ್ರಗತಿಪರ ವಿಚಾರಧಾರೆಯ ರೈತರಾಗಿರುವಂತಹ ಅಶೋಕ್ ಬಿಂದೂರಾವ್ ಕುಲಕರ್ಣಿ ನಾಡಗೌಡ ಅವರ ತೋಟದೊಳಗೆ ಇದ್ದೀವಿ. ಅವರ ಕೃಷಿಯ ಬಗ್ಗೆ ನಾವು ಇವತ್ತಿನ ದಿವಸ ಪರಿಚಯ ಮಾಡಿಕೊಳ್ಳೋಣ. ಭಾಳಷ್ಟು ಅದ್ಭುತವಾದಂತಹ ಕಾರ್ಯಗಳನ್ನು ಅವರು ಮಾಡಿದ್ದಾರೆ. ಸಾಕಷ್ಟು ಅವರ ಜಮೀನಿದೆ, ಸಾಕಷ್ಟು ತಂತ್ರಜ್ಞಾನಗಳನ್ನು ಅವರು ಅಳವಡಿಸಿಕೊಂಡಿದ್ದಾರೆ, ವಿಶೇಷವಾಗಿ ಆಧುನಿಕ ತಂತ್ರಜ್ಞಾನ. ಅದರ ಜೊತೆಗೆ ಅನೇಕ ಉಪಕರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲದೆ ಸಾವಯವ ಕೃಷಿಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ವರ್ಷಪೂರ್ತಿ ಅವರ ತೋಟದೊಳಗೆ ಒಂದಿಲ್ಲ ಒಂದು ಚಟುವಟಿಕೆ ನಡೆದೇ ಇರ್ತದೆ. ಮತ್ತು ಯಾವ ರೀತಿ ಈ ಒಂದು ಕೃಷಿಯನ್ನು ಅವರು ನಿಭಾವಣೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರಿಂದ ನಾವು ತಿಳ್ಕೊಳ್ಳೋಣ. ಒಂದು ವಿಷಯವನ್ನು ಗಮನಿಸಬೇಕು, ಅಶೋಕ್ ಕುಲಕರ್ಣಿ ಅವರಿಗೆ ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿ ನೀಡಿ ಸರ್ಕಾರದಿಂದ ಗೌರವ ಕೂಡ ಮಾಡಲಾಗಿದೆ. ಅವರ ಅನುಭವಗಳನ್ನು ನಾವು ಇವತ್ತಿನ ದಿವಸ ಹಂಚಿಕೊಳ್ಳೋಣ. ನಮಸ್ಕಾರ ಅಶೋಕ್ ಅವರೇ. ನಮಸ್ಕಾರ ಸರ್. ಈಗ ತಮ್ಮ ಒಂದು ಕೃಷಿಯ ಪರಿಚಯ ಮಾಡಿಕೊಡ್ತೀರಿ? ನಾನು ಅಶೋಕ್ ಬಿಂದೂರಾವ್ ಕುಲಕರ್ಣಿ ನಾರಗೌಡ ಅಂತ, ಇಂಡಿ ತಾಲೂಕು ಹಲಸಂಗಿ ಗ್ರಾಮದವರು. ನಾವು ಹುಟ್ಟ ಕೃಷಿ ಕುಟುಂಬದಿಂದ ಬಂದಿದ್ದೀವಿ. ಸುಮಾರು 2005 ಹಿಡಿದು ಸಾವಯವ ಕೃಷಿಯನ್ನು ನಾವು ಮಾಡ್ತಾ ಇದ್ದೀವಿ. ಬಯೋಡೈಜೆಸ್ಟರ್, ವರ್ಮಿಕಲ್ಚರ್, ಎರೆಹುಳ ಗೊಬ್ಬರಗಳು, ಆಮೇಲೆ ದ್ವಿದಳ ಧಾನ್ಯಗಳನ್ನು ಬೆಳೀತಾ ಇದ್ದೆವು. ಆಮೇಲೆ ಒಂದು ರೈತರ ಸಲುವಾಗಿ ಒಂದು ಹನುಮಾನ ಸಾವಯವ ಸಂಘವನ್ನು ರಚನೆ ಮಾಡಿದ್ದೀವಿ. ಹಾಗಾಗಿ ಎಲ್ಲ ರೈತರು ನಮ್ಮ ತೋಟಕ್ಕೆ ಬಂದು ಸಂದರ್ಶನ ಕೊಡ್ತಾರೆ. ಎಲ್ಲ ವಿವಿಧವಾದ ಹಣ್ಣುಗಳ ಗಿಡಗಳದಾವೆ. ನಿಂಬೆ ಆಗಿರ್ಬೋದು, ಬಾರಿ ಆಗಿರ್ಬೋದು, ದ್ರಾಕ್ಷಿ ಮಾಡಿದ್ದೀವಿ, ತೆಂಗು ಮಾಡಿದ್ದೆವು, ಮಾವು ಮಾಡಿದ್ದೆವು, ಚೆಕ್ಕು ಮಾಡಿದ್ದೆವು. ಹಿಂಗೆ ನಾನಾ ರೀತಿಯಾಗಿ ಎಲ್ಲ ಹಣ್ಣು ಹಂಪಲು ಗಿಡಗಳು ಇರ್ತವೆ. ಅತಿ ದೊಡ್ಡ ರೈತನಿದ್ದೆವು, ಅತಿ ಸಣ್ಣ ರೈತನಿದ್ದೆವು. 100 ಜವಾರಿ ಆಕಳುಗಳನ್ನು ಸಾಕಿದ್ದೀವಿ. ಆಕಳದಿಂದ ಗೋಮೂತ್ರ ಮತ್ತು ಅದರ ಸಗಣಿಯಂದೇ 130 ಎಕರೆ ತೋಟ ಪೂರ್ಣ 2005 ಹಿಡಿದು ಸಾವಯವನೇ ಮಾಡ್ಕೊತಂತೀವಿ. ಅದರಿಂದ ರೈತರಿಗೆ ದೊಡ್ಡ ಅನುಕೂಲ ಆಗ್ತವೆ. ಅದ್ರ ಬಗ್ಗೆ ತಿಳುವಳಿಕೆ ಮಾಡ್ಕೊಳಕ್ಕೆ ಬಂದು ರಗಡ ಜನರು ಭೇಟಿ ಕೊಡ್ತಾರೆ. ರಗಡ ಸಂಘ ಸಂಸ್ಥೆಗಳೆಲ್ಲ ಪ್ರಶಸ್ತಿಗಳನ್ನು ಕೊಟ್ಟಾರೆ. ಆಮ್ಯಾಗ ಬಿಜಾಪುರ ಜಿಲ್ಲಾದಲ್ಲಿ ಆತ್ಮದ್ದು ತಾಲೂಕು ಮಟ್ಟ ಆತ್ಮ ಸಂಘದೊಳಗೆ ನಮ್ಗೆ ಎಲ್ಲ ಮೀಟಿಂಗ್ನು ಕರೀತಾರೆ, ಅದ್ರ ಬಗ್ಗೆ ಮಾಹಿತಿನೂ ಕೊಡ್ತಾರೆ. ಅದರಂತೆ ಕಬ್ಬಿನೊಳಗೆ ಮತ್ತೊಂದು ಬೆಳೆಗಳನ್ನು ಮಾಡಿ ಕಬ್ಬಿಗೂ ಒಳ್ಳೆ ಫಸಲು ಬರುವಂಥ ರೀತಿಯಲ್ಲಿ ಕಬ್ಬಿನ ಸಾಲವನ್ನು ದೊಡ್ಡ ಮಾಡಿ ಆವಿಷ್ಕರಣೆಯನ್ನು ಮಾಡಿದ್ದೀವಿ. ರೈತರಿಗೂ ಅಳವಡಿಸುವಂಗೆ ಒಳ ಕಬ್ಬಿನೊಳಗೆ ಗೋಧಿ ಕಡ್ಲಿ ಅದನ್ನು ಮಾಡ್ತಾ ಇದ್ದೀವಿ. ಹೀಗಾಗಿ ಅನೇಕ ಹಲವಾರು ಕಾರ್ಯಕ್ರಮಗಳನ್ನು ರೈತರ ಸಲುವಾಗಿ ಮಾಡ್ತಿರ್ತೀವಿ. ಯಾವಾಗಲೂ ದಿವಸ ರೈತರು ನಮ್ಮಂತ ಆಟಕ್ಕೆ ಬಂದು ಏನು ಮಾಡಿವಿ ಏನಿಲ್ಲ ನೋಡ್ಕೊಂಡು ಹೋಗಿ ಅವ್ರದ್ದು ಅನಿಸಿಕೆಗಳನ್ನ ಹೇಳ್ತಾರೆ, ನಮ್ಮ ಅನಿಸಿಕೆಯನ್ನು ಕೇಳ್ಕೊಂಡು ಹೋಗ್ತಾರೆ. ಆಮೇಲೆ ಫ್ಲಡ್ ಬರೋದ್ರಿಂದ ನಮ್ಮ ಒಂದು ಅಲ್ಲಿ ಭೀಮಾನದ ದಂಡಿ ಜಮೀನ್ದಾಗ ಸುಮಾರು 1-25 ಎಕರೆ ತಾಳೆ ಗಿಡಗಳನ್ನು ಹಚ್ಚಿದ್ದೀವಿ. ಈಗ ಸುಮಾರು 2 ವರ್ಷ ಕಾಯಿ ಬಿಡಾಕತ್ತಾವ, ಹೂ ಬಿಡಾಕತ್ತಾವ, ಮುಂದಿನ ವರ್ಷದ ಉತ್ಪನ್ನ ಚಾಲು ಆಗ್ತಾವ. ಒಟ್ಟು ರೈತಿಗೆ ಆರ್ಥಿಕ ತೊಂದರೆ ಆಗ್ಬಿಡತ್ತೆ ವಿಧ ವಿಧ ರೀತಿಯೊಳಗೆ. ಈಗ ಹೆಂಗೆ ಗೌರ್ಮೆಂಟ್ ಸರ್ವೆಂಟ್ದವ್ರಿಗೆ ತಿಂಗಳ ಪಗಾರ ಬರ್ತದಲ್ಲ, ಹಂಗೆ ನಿಂಬೆ ಸೀಸನ್, ನಿಂಬೆ ಬಾರಿಕೆ ಸೀಸನ್ದ ಬಾರಿ ಹಣ್ಣು, ಎಲ್ಲ ಸೀಸನ್ವಾಗಿ ರೈತರ ಬಳಿ ರೊಕ್ಕ ಇರುವಂಥ ಒಂದು ವ್ಯವಸ್ಥೆನ ಮಾಡಿದ್ದೀವಿ. ಹೈನುಗಾರಿಕೆನೂ ಮಾಡಿದ್ದೀವಿ.

ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ.